ಇದಕ್ಕೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗಬಹುದು ಪೆನ್ಷನ್ ಸರಿಯು ಆಗದು ನಿರಾಸರೆ ಸಿಗುವುದು ಸಂತಸದ ಕ್ಷಣಗಳು ಕಳೆದು ಸುಖದಿಂದ ವಿರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ಮಾನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ, ಶಮಣ, ಏನು ಮಳೆ ಹುಡುಕ್ತಾ ಇದೆ? ಇನ್ನು ಮಳೆಗಾಲ ಮುಗೀತು ಅಂತ ನಾನು ಯೋಚನೆ ಮಾಡಿದ್ರೆ ಇನ್ನಷ್ಟು ಮಳೆ ಬರ್ತಾ ಇದೆಯಲ್ಲ. ಇಲ್ಲ ಶಮಣ, ಒಂದೊಂದೇ ಮಳೆ ಚೇಂಜ್ ಆಗ್ತಾ ಇದೆ. ಓ, ಅದ್ ಯಾರೋ ಬಂದಾಗಿದೆಯಲ್ಲ. ಸೋನಿಯಕ್ಕನ ಬರ್ತಾ ಇದಾರೆ. ನೋಡಿ ಎಷ್ಟು ದೊಡ್ಡ ಕೊಳೆ ತಂದ. ಅದೇ ಜಾಸ್ತಿ ಮಳೆ ಬರೋದು ನಿಮ್ಮೂರಲ್ಲ ನಮ್ಮೂರಲ್ಲ ಅಂತ ಇದೆ. ಕೊಳೆ ದೊಡ್ಡದಾದ್ಮೇಲೆ ಗೊತ್ತಾಗ್ಬಿಡೋದು ಈಗ ಮಳೆ ತುಂಬಾನೇ ಇದೆ ಅಂತ ಹೇಳಿ. ಅಂದ್ರೆ ಇದು ಕೊಡೆ ಹಿಡಿಯೋದು ಮಳೆಗೂ ಆಗ್ತದೆ, ಬಿಸಿಲಿಗೂ ಆಗ್ತದೆ, ಆಮೇಲೆ ದಾರಿಯಲ್ಲಿ ಬರುವ ನಾಯಿಗಳನ್ನು ಓಡಿಸ್ಲಿಕ್ಕೂ ಆಗ್ತದೆ. ಮಾತ್ರ ತುಂಬಾ ಸತ್ಯದ ವಿಷಯ, ನಾಯಿಗಳ ಕಾಟ ಅಂದ್ರೆ ಕೇಳಲೇಬೇಡಿ. ಯಾಕಂತಂದ್ರೆ ನಾಯಿ ಯಾವಾಗ ಹಿಂದೆ ಬೀಳತ್ತಂತಾನೆ ಗೊತ್ತಾಗಲ್ಲ, ಒಂದೇ ಇರಲ್ಲ ಅದು. ತನ್ನ ಗ್ರೂಪ್ ತಗೊಂಡು ಬೊಗಳ ಬಂತಂತಂದ್ರೆ ನಾವು ಎದ್ದು ಓಡ್ಲೇಬೇಕು. ಅದಕ್ಕೆ ಪರಿಹಾರ ಏನು ಹೇಳಿ? ಪರಿಹಾರ ನಾನಂತೂ ಬಿಸ್ಕಿಟ್ ತಗೊಂಡು ಓಡ್ತೀನಿ ನೋಡಿ ಸರ್. ಇನ್ನಷ್ಟು ಹತ್ರ ಬರ್ಲಿ ಅಂತ ಅಲ್ಲ, ನನ್ ಕಡೆಯಿಂದ ದೂರ ಹೋಗ್ಲಿ ಅಂತ ಅಷ್ಟ ಅದು ಹಾಕಿದ್ಮೇಲೆ ಅಂದ್ರೆ ನನ್ ಹಿಂದೆ ಬರಲ್ಲ, ಅವು ತಮ್ಮಲ್ಲೇ ಬಿಜಿ ಆಗ್ಬಿಡ್ತವೆ. ಅಲ್ಲೇ ಒಂದು ಫೈಟಿಂಗ್ ಮಾಡ್ಬಿಡ್ತಾರೆ. ಅಲ್ಲೇ ಅವ್ರು ಬೇಕಾದ್ರೆ ಇನ್ ಮಾಡ್ಕೊಳ್ಳಿ, ನಾನ್ ಸೇಫ್ ಅಂತೀನಿ. ಆದ್ರೆ ಸ್ವಾಮಿ ವಿವೇಕಾನಂದರಿಗೂ ಇಂಥ ಪರಿಸ್ಥಿತಿ ಬಂತಂತೆ. ನಾವೆಲ್ಲ ಪುಸ್ತಕಗಳನ್ನೆಲ್ಲ ಓದಿದ್ದು ನಾಯಿಯನ್ನು ಎದುರಿಸುವುದು ಹೇಗೆ ಅಂತ. ನಾಯಿ ಅಡ್ಸ್ಕೊಂಡು ಬಂದ್ರೆ ನಾವು ಕೂಡ ಅದ್ರ ಜೊತೆಗೆ ಓಡುವಲ್ಲ, ನಿಂತು ಎದುರಿಸಬೇಕು. ನಿಂತು ಎದುರಿಸಿದ್ರೆ ನಾಯಿ ಅದ್ರ ಪಾಡಿಗೆ ಬಾಲ ಮುಡ್ಕೊಂಡು ಹೋಗ್ತದೆ ಅಂತ. ಮತ್ತೆ ಈಗ ನಾಯಿಗಳಿಗೂ ಕೂಡ ನಿಮ್ಮನ್ನ ಅಟ್ಯಾಕ್ ಮಾಡಬೇಕು ಅಂತ ಏನು ಇದಿರುವುದಿಲ್ಲ, ಆಸೆ ಇರುವುದಿಲ್ಲ. ಅವು ಅವುಗಳೇ ಕಚ್ಚಾಡಬಹುದು, ಆದ್ರೆ ಮನುಷ್ಯರನ್ನ ಅಟ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ, ಮಾಡಲ್ಲ. ಆದ್ರೆ ಗುಂಪಿನಲ್ಲಿರತ್ತಲ್ಲ ಶಮಣ್ಣ. ಹೌದು, ಗುಂಪಿನಲ್ಲಿ ಇದ್ದು ಸಾಧ್ಯವಾದಷ್ಟು ದೂರ ಹೋಗುದು ಒಳ್ಳೇದೆ, ಆದ್ರೆ ಓಡಬಾರ್ದು ಅಂತ. ಅವ್ರ ಮುಂದೆ ಓಡಬಾರ್ದು, ಅವ್ರ ನಾಯಿಗಳ ಮುಂದೆ ಓಡಬಾರ್ದು ಅಂತ. ಓಡಿದ್ರೆ ನಿಮ್ಮನ್ನ ಮತ್ತೆ ಬೆದರಿಸ್ಕೊಂಡು ಬರ್ತಾ ಹೋಗ್ತಾರಲ್ಲ ಶಮಣ್ಣ, ಆನೆ ಕಂಡ್ರೆ ಓಡ್ಬೇಕಂತೆ. ಅಂದ್ರೆ ಅದು ಓಡಿಸ್ಕೊಂಡ್ ಬರುತ್ತೆ ಅಂತ, ಓಡ್ಬೇಕಂತ ಹೇಳ್ತಾರೆ. ಆನೆ ವಿಚಾರಕ್ಕೆ ಬಂದಾಗ ಆನೆ ನೇರವಾಗಿ ನಡೀತದೆ. ಸೊ ಆನೆಯನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಅಂದ್ರೆ, ನಾವು ಕೊಕ್ಕೋ ಆಡ್ತೀವಲ್ಲ ಹಾಗೆ ಅಡ್ಡದಾರಿ ಹಿಡಿಬೇಕು ಅಂತ. ಸ್ಪೀಡ್ ಹೋದಾಗೆ ಮಾಡಬೇಕು, ಸಡನ್ ನಿಲ್ಲಬೇಕು, ಬೇರೆ ದಾರಿಯಲ್ಲಿ ಹೋಗ್ಬೇಕು. ಆವಾಗ ಆನೆ ತಪ್ಪಿಸ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅಂದ್ರೆ ಇದೆಲ್ಲ ಸ್ವಲ್ಪ ಕಾಡಿನ ಜೊತೆ ಜೊತೆಗೆ ಇದ್ದವರಿಗೆಲ್ಲ ಗೊತ್ತಿರುತ್ತೆ. ಅಂತೂ ಈ ಬೀದಿ ನಾಯಿಗಳಂತೂ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು. ವಿಶೇಷವಾಗಿ ಚಿಕ್ಕ ಚಿಕ್ಕ ಮಕ್ಕಳು ಇರುತ್ತಲ್ಲ, ರಸ್ತೆಯಲ್ಲಿ ನಡೆಯುವಾಗ ಆಗ್ಬಹುದು, ಆಟ ಆಡುವಾಗ ಆಗ್ಬಹುದು, ಇಲ್ಲಿಯೂ ಕೂಡ ತುಂಬಾ ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತ. ಅದೇ ಶಾಮಣ್ಣ, ಮೊನ್ನೆ ಟಿವಿಯಲ್ಲಿ ನೋಡಿದೆ ನಾನು, ಈ ಸಾಮಾಜಿಕ ಜಾಲತಾಣದಲ್ಲಿ ಈಗ ಬೇಗ ಗೊತ್ತಾಗತ್ತಲ್ಲ ಏನು ಎಲ್ಲಿ ಆಗತ್ತೆ ಅಂತ ಹೇಳಿ. ಮೊನ್ನೆ ಕೊಲ್ಲಾಪುರದಲ್ಲಿ ಒಬ್ಬಳು ಪಾಪ ಇರ್ಬೋದು, ಒಂದು 60 ವರ್ಷದವಳು ಇರ್ಬೋದು, ಅವಳು ಹೋಗ್ತಾ ಇದ್ದಾಳೆ ಅವಳ ಪಾಡಿಗೆ, ನಾಯಿ ಮಾತ್ರ ಅವಳು ಬಿಡ್ಲಿಲ್ಲ. ಅವಳಿಗೆ ಓಡ್ಸ್ ಹಾಕೋದಲ್ದೆ ಮತ್ತೆ ಅವ್ರು ಬೆಳೆಸಿ ಮತ್ತೆ ಕಚ್ಚಕ್ ಬಂದ್ರು. ಅಷ್ಟು ಪರಿಸ್ಥಿತಿ ಸಣ್ಣ ಮಕ್ಳಿಗಂತೂ ಇದು ಬಿಟ್ಟಿದ್ದೇ ಇಲ್ಲ. ಅವರು ಕೈಯಲ್ಲಿ ಬಿಸ್ಕೆಟ್ ಈ ತರ ಅಂಗಡಿ ಏನಾದ್ರೂ ತಗೊಳ್ಲಿಕ್ಕಂತ ಹೋದ್ರೆ ಅಲ್ಲಿ ಮಾತ್ರ ಬಿಡಲ್ಲ ಅವರು, ನನಗೆ ಹಾಕ್ಬೇಕು ಅನ್ನೋದ್ರಲ್ಲಿ ಅವ್ರು ಅಂದ್ರೆ ಅವರು ಒಂದು ನಾಯಿ ಅವಳ ಕೈಯಿಂದ ಆ ಬಿಸ್ಕೆಟ್ ತಕ್ಕೊಳ್ಬೇಕು ಅನ್ನೋದ್ರಲ್ಲಿ ಇರುತ್ತೆ ಅದು. ನೀವು ಹೇಳಿದ ಹಾಗೆ ಈ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಆಗ್ಬಹುದು ಅಥವಾ ಆ ಕಾಡು ಪ್ರಾಣಿಗಳಿಗೆ ಆಗ್ಬಹುದು, ಕೆಲವೊಂದು ಕಡೆ ಹಾಗೆ ಇದೆ ಅಂತ ಕಾಡಿರುವಂತಹ ಒಂದು ನಡುವಲ್ಲಿ ಒಂದು ರಸ್ತೆಗೆ ಹೋಗ್ತೇವಲ್ಲ, ಅಲ್ಲಿ ಕಾಡು ಪ್ರಾಣಿಗಳಿಗೆ ಆಹಾರವನ್ನು ತಿನ್ನಿಸುವಂತಹದ್ದು, ಬಾಳೆಹಣ್ಣು ಕೊಡೋದು ಅಥವಾ ಇನ್ಯಾವುದು ಹಣ್ಣನ್ನು ಕೊಡೋದು ಅಥವಾ ಬಿಸ್ಕೆಟ್ ಕೊಡೋದು ಇಂಥದನ್ನ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಬಿಟ್ರೆ ಕಾಡು ಪ್ರಾಣಿಗಳು ಕೂಡ ಸುಲಭದಲ್ಲಿ ಆಹಾರ ಸಿಗುವುದನ್ನ ಕಾಯ್ತಾ ಇರ್ತವೆ ಅಂತ. ಹಾಗಾಗಿ ನಿಮ್ಮ ಮೇಲೆ ಅವು ಅಟ್ಯಾಕ್ ಮಾಡುವಂತದ್ದು. ಮತ್ತೆ ಜನರು ಓಡಾಡುವಂತ ಪ್ರದೇಶದಲ್ಲೇ ಬಂದ್ಬಿಡ್ತಾವ ನಾವು ಏನಾದ್ರು ಅವುಗಳಿಗೆ ಒಳಗಡೆ ಇದೆಯಂದ್ರೆ ಮಂಗಳಿಲ್ಲ, ಎಲ್ಲ ರಸ್ತೆ ಬದಿಯಲ್ಲಿ ಇರುತ್ತೆ. ಈಗಂತೂ ಬೆಟ್ಟ ಗುಡ್ಡದಲ್ಲಿ ಈ ದೇವಸ್ಥಾನದಲ್ಲಿ ಬಾಳೆಹಣ್ಣು ಸಿಗತ್ತೆ ಮತ್ತೇನಾದ್ರೂ ಸಿಗತ್ತೆ ಪ್ರೀತಿಗೋಸ್ಕರ ಅಂತ ಮಕ್ಕಳು ಕೊಡ್ತಾರೆ, ಅವ್ರಿಗೆ ಅದು ತಮಾಷೆ ಆಗ್ಬಿಟ್ಟು ಬಂದವ್ರಿಗೆಲ್ಲ ಅದು ತಕ್ಕೊಳ್ಳುವಂತ ಪರಿಸ್ಥಿತಿ ಬಂದಿರುತ್ತೆ. ಅದು ಅವುಗಳಿಗೆ ಕೆಟ್ಟ ಅಭ್ಯಾಸವನ್ನ ಹೇಳಿಕೊಡುವುದೇ ನಾವು. ನಾವು ಅವ್ರ ಕಡೆ ಪ್ರೊಟೆಕ್ಷನ್ ಇರ್ಬೇಕಂತ ಹೇಳಿ ತಗೊಳ್ಳೋದು. ಮತ್ತೇನೋ ಪ್ರೀತಿ ಕಾಣಿಸ್ಲಿಕ್ಕೆ ಹೋಗ್ತೇವೆ, ಆದ್ರೆ ಅವುಗಳು ಹೊಟ್ಟೆ ತುಂಬೋದಕ್ಕೆ ದಿನ ದಿನ ಬಂದು ಮತ್ತೆ ನಮ್ಗೆ ತೊಂದರೆ ಆಗ್ತದ. ಆಮೇಲೆ ಬೀದಿ ನಾಯಿಗಳಾಯ್ತು, ನಮ್ಮ ಕಾರವಾರದ ಪೇಟೆಯಲ್ಲಂತೂ ದನಗಳು ಕೂಡ ತೊಂದರೆ ಕೊಡ್ತಾ ಇವೆ. ಅಂದ್ರೆ ಎಷ್ಟೋ ಸಾರಿ ಬೆಳಿಗ್ಗೆ ಹೊತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗುವವರು ಇರ್ಬೋದು ಅಥವಾ ರಾತ್ರಿ ಹೊತ್ತು ಸಂಚಾರ ಮಾಡುವವರು ಇರ್ಬೋದು, ವಿಶೇಷವಾಗಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾರಲ್ಲ ಅವರಿಗಂತೂ ತೊಂದರೆ ತಪ್ಪಿದ್ದಲ್ಲ ಅಂತ. ಯಾಕಂದ್ರೆ ಎಲ್ಲಿ ಅವ್ರು ಮಲ್ಕೊಂಡಿರ್ತವೆ ಎಲ್ಲಿ ಓಡಾಡ್ಕೊಂಡಿರ್ತವೆ ಅಂತ ಗೊತ್ತೇ ಆಗೋದಿಲ್ಲ, ಗೊತ್ತೇ ಆಗಲ್ಲ. ಈ ರಾತ್ರಿ ಹೊತ್ತು ನೋಡಿರೋ ಕಣ್ಣು ಹೊಳಿತಾರೆ ಹಾಗೆ ಹೋಗ್ತಿರಲಿಲ್ಲ, ಅದು ಕಷ್ಟ ಗೊತ್ತಾಗಿಲ್ಲ. ಮತ್ತದು ಒಂದೇ ಇರಲ್ಲ ಸರ್, ಅದು ಸಹ ಒಮ್ಮೆ ಗ್ರೂಪ್ ವೈಸ್ ಇರುತ್ತೆ. ಗ್ರೂಪ್ ಅಲ್ಲಿ ಬಂದ್ಮೇಲೆ ಅವು ತಮ್ಮಷ್ಟಿಗೆ ತಾವೇ ಫೈಟ್ ಮಾಡ್ಕೊಳ್ಳುವಾಗ ಅವ್ರ ಆಜುಬಾಜು ಯಾರು ಬಂದ್ರು ಸಹ ಅವ್ರಿಗೆ ತಿವದು ಆ ಕಡೆ ಚೆಲ್ಲುವಂತ ಪರಿಸ್ಥಿತಿ ಅವ್ರದಿರುತ್ತೆ, ಅಷ್ಟು ಸ್ಟ್ರಾಂಗ್ ಇರ್ತಾರೆ ಆ ಟೈಮ್ ಅಲ್ಲಿ. ಸೋನಿ, ಅದಕ್ಕೆ ನಾನು ತಮಾಷೆಗೆ ಹೇಳ್ತಾ ಇದ್ದೇನೆ, ಕಾರವಾರದಲ್ಲಿ ಎಲ್ಲಿಯೂ ಕೂಡ ಸರ್ಕಲ್ ಇಲ್ಲ ಅಂತ, ಪರ್ಮನೆಂಟ್ ಸರ್ಕಲ್ ಅಂತ ಇಲ್ಲವೇ ಇಲ್ಲ. ಇಲ್ಲ ಇಲ್ಲ, ಎಲ್ಲಿ ದನಗಳು ಮಲ್ಕೊಂಡಿದ್ದಾವೋ ಅದೇ ಸರ್ಕಲ್. ಸರಿ, ಆಮೇಲೆ ಚೌತಿಗೆ ತಯಾರಿ ಹೇಗೆ ನಡೀತಾ ಇದ್ರು ರೂಪಕ? ಶಮಣ್ಣ, ಚೌತಿ ಅಂತಂದ್ರೆ ಚೌತಿಯಿಂದ ಒಂದ್ ವಾರ ಮುಂಚೆನೆ ನಮ್ದೆಲ್ಲ ತಯಾರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಗಣೇಶನಿಗೆ ಬೇಕಾಗುವಂತ ಸಿಹಿ ತಿಂಡಿಗಳು ಜೊತೆಗೆ ಮಂಟಪದ ತಯಾರಿ ಎಲ್ಲ ಮಾಡ್ಬೇಕಲ್ಲ, ಮನೆ ಕ್ಲೀನ್ ಮಾಡೋದು ಮತ್ತೆ ಮಂಟಪದ ತಯಾರಿ ಎಲ್ಲ ಮಾಡ್ಬೇಕು, ಮತ್ತೆ ಗಣೇಶನ ತರುವುದು, ಎಂಟ್ರಿಸ್ಟ್ರನ್ನ ಕರೆಯುವುದು, ಇಷ್ಟೆಲ್ಲ ಕೆಲಸಗಳು ಇರುತ್ತೆ. ಅದು ಖುಷಿಯಿಂದ ಮಾಡೋದು. ಈಗ ಬಣ್ಣ ಕೊಟ್ಟ ಗಣಪತಿನ ಅಥವಾ ಬಣ್ಣ ಇಲ್ದಿರುವ ಗಣಪತಿ, ಹೌದು ಅದು ಒಂದು ಮುಖ್ಯ. ಮತ್ತೆ ಈ ಎಲ್ಲ ಕಡೆ ಪಿಒಪಿ ಗಣೇಶ ಮಾಡ್ತಾರೆ, ಅದ್ರ ಬದಲು ಮಣ್ಣಿನ ಗಣೇಶನೇ ಉಪಯೋಗಿಸ್ಬೇಕು ಅಲ್ವಾ ಶಮಣ್ಣ? ಹೌದು, ಜೊತೆಗೆ ನೈಸರ್ಗಿಕ ಬಣ್ಣ ಕೊಟ್ಟಿರುವಂತದ್ದು ಅಥವಾ ಬಣ್ಣವೇ ಕೊಡದೇ ಇರುವಂತದ್ದನ್ನು ಕೂಡ ಇಟ್ಟು ಬಹಳ ಒಳ್ಳೆಯದು. ಗಣೇಶ ಹೆಂಗಾದ್ರೂ ಚೆಂದಾಗಿ ಮುದ್ದಾಗಿ ಕಾಣ್ತದೆ ಅಲ್ವಾ? ನಮ್ಮಲ್ಲಂತೂ ಒಂದ್ ತಿಂಗಳು ಮೊದ್ಲೇ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದ್ರೆ ಒಂದ್ ಕಡೆಯಿಂದ ಅಲ್ಲ, ಅಲ್ಲಿ ನಮ್ ಬೆಳಗಾವಿಯಲ್ಲಿ 300 ತನಕ ಗಣಪತಿ ಸಾರ್ವಜನಿಕವಾಗಿ ಮಾಡ್ತಾರೆ. ಅದು ಒಂದೇ ಕಡೆ ಅವ್ರು ವಿಸರ್ಜನೆ ಮಾಡಲ್ಲ, ಅದಕ್ಕಂತಾನೆ ಬೇರೆ ಬೇರೆ ಅಂತ ಹೇಳಿ ವಿಸರ್ಜನೆ ಮಾಡ್ಲಿಕ್ಕಂತ ಹೊಂಡ ಮಾಡ್ತಾರೆ. ಆ ಹೊಂಡದಲ್ಲೇ ಮಾತ್ರ ಮನೆ ಗಣಪತಿ ಬಿಡ್ಲಿಕ್ಕೆ ಬೇರೆ ಹೊಂಡ, ಮತ್ತೆ ದೊಡ್ಡ ಗಣಪತಿ ಬಿಡ್ಲಿಕ್ಕೆ ಬೇರೆ ಹೊಂಡ, ಈ ತರ ಎರಡು ಹೊಂಡ ಮಾಡ್ಬಿಟ್ಟು ಇಲ್ಲಿ ಬಂದ್ರು ಅಲ್ಲಿ ಹೋಗುವಂಗಿಲ್ಲ, ಆ ತರ ಅವ್ರದ್ದು ವ್ಯವಸ್ಥೆ ಮಾಡಿರ್ತಾರೆ ಆ ಟೈಮಲ್ಲಿ. ಮತ್ತೆ ಈ ಬೇರೆ ಊರಿಂದ ಗಣೇಶ ಚತುರ್ಥಿ ಅಂತ ಹೇಳಿ ಗಣಪತಿ ತರೋದು ವಿಶೇಷ. ಯಾಕಂದ್ರೆ ಮೊದಲು ಏನ್ ಮಾಡ್ತಾ ಇದ್ರು, 2 ದಿನ ಮೊದಲು ತಂದಿಡ್ತಾ ಇದ್ರು, ಈಗ ಆಗಲ್ಲ, ಈಗ 15 ದಿನ ಮೊದಲನೇ ತಂದಿಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಪೆಂಡಾಲ್ ಅಲ್ಲಿ ಇಡ್ತಾರೆ, ಆದ್ರೆ ಅದಕ್ಕೆ ಪರದೆ ಎಲ್ಲ ಹಾಕ್ಬಿಟ್ಟು ಮುಚ್ಚಿಡ್ತಾರೆ. ಒಂದು ಗಣೇಶನ ಮೂರ್ತಿ ಇನ್ನೊಬ್ಬರಿಗೆ ಕಾಣೋದು ಬೇಡ ಅಂತ ಹೇಳ, ಸರ್ಪ್ರೈಸ್ ಬೇಕು. ಮತ್ತೆ ಆ ದಿನ ಹಬ್ಬದ ದಿನ ಮನೆಯವರು ಬಂದು ತಗೊಂಡ್ ಹೋಗ್ತಾರೆ. ಹೌದು, ಅದು ಮನೆ ಮನೆಗೆ ತಗೊಂಡೋಗ್ತಾರೆ. ಆದ್ರೆ ಇದು ಸಾರ್ವಜನಿಕವಾಗಿ ನಾವು ಯಾವಾಗ ಇಡ್ತೀವಲ್ಲ, ಅದು ಆ ದಿನ ತುಂಬಾ ರಶ್ ಇರತ್ತಲ್ಲ ಮಾರ್ಕೆಟ್, ಅದಕ್ಕಂತ ಹೇಳಿನೇ ಅವರು ಬೇಗನೆ ತಂದಿಟ್ಬಿಡ್ತಾರೆ. ಜೊತೆಗೆ ಈ ಗಣಪತಿ ಹಬ್ಬದ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾರೆ. 5 ದಿವಸ ಅಥವಾ 7 ದಿವಸ ಒಂದು ತಿಂಗಳು ಇರುವಂತಹದ್ದು. ಹೌದು, ಇಂಥೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೂ ನೋಡುವವರಿಗೂ ಕೂಡ ಖುಷಿಯ ಸಮಯ ಇದು. ಅದು ಅಲ್ಲದೆ ಮತ್ತೀಗ ಕೆಲವು ಸಣ್ಣ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಆಗಲಿ, ಗಾಯನ ಸ್ಪರ್ಧೆ ಆಗಲಿ, ಮತ್ತೆ ಸಾರ್ವಜನಿಕವಾಗಿ ಇದು ಅನ್ನ ಸಂತರ್ಪಣೆ ಇವೆಲ್ಲ ಮಹಾಪ್ರಸಾದ ಅಂತಲೇ ಮಾಡುವಂತದ್ದು ಅಲ್ಲಿ ವಿಶೇಷ ಇದೆ. ತಿನ್ನುವ ಸ್ಪರ್ಧೆ ಇದೆ. ಈಗ ಮುಂದಿನ ಸಲ ಅದು ಹೇಳ್ಬೇಕಾಯ್ತು. ಈಗ ಆಮೇಲೆ ಈಗ ಈ ಗಣೇಶನ ಮೂರ್ತಿಯ ಜೊತೆ ಜೊತೆಗೆ ವಿಸರ್ಜನೆ ಸಮಯದಲ್ಲೆಲ್ಲ ದೊಡ್ಡ ಆರ್ಕೆಸ್ಟ್ರಾ ಹಾಕ್ತಾರಲ್ಲ, ಕಿವಿ ಓಡ್ಹೋಗುವಂತ ಡಿಜೆ ಅಂತ, ಡಿಜೆ ಅದು ಮತ್ತೆ ತುಂಬಾ ಕಣ್ಣು ಕುಕ್ಕುವಂತಹ ಏನು ಲೈಟ್ ಹಾಕೊಂಡು ಎಲ್ಲಿ ಇಡಿ ಬಲಬಹುದು ಅಂತದನ್ನೆಲ್ಲ ಹಾಕುವುದ್ರಿಂದ ಖುಷಿಯ ಜೊತೆ ಜೊತೆಗೆ ಅಪಾಯ ಕೂಡ ಇರ್ತದೆ ತುಂಬಾ ಇದೆ. ವಿಶೇಷವಾಗಿ ನಮ್ಮ ಕಣ್ಣುಗಳ ಬಗ್ಗೆ ನಾವು ಜಾಗೃತಿ ವಹಿಸಬೇಕು. ಈಗೇನು ನೇತ್ರದಾನ ನೇತ್ರ ಏನು ಸುರಕ್ಷತೆಯ ಬಗ್ಗೆ ಒಂದು ಪಾಕ್ಷಿಕ ಅಂತೆಲ್ಲ ಬರ್ತಾ ಇದೆಯಲ್ಲ, ಈಗ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಪಟಾಕಿ ಸಂದರ್ಭದಲ್ಲಿ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಕಣ್ಣುಗಳ ಬಗ್ಗೆ ಜಾಗೃತಿ ವಹಿಸಬೇಕು. ಒಂದು ಸಾರಿ ಕಣ್ಣನ್ನ ಕಳ್ಕೊಂಡ್ರೆ ಮತ್ತೆ ಪಡೆಯುವುದಕ್ಕೆ ಸಾಧ್ಯ ಆಗುದಿಲ್ಲ, ಒಂದೇ ಬರೀ ಬರುವಂತ. ಹಾಗೆಯೇ ಈ ನೇತ್ರದಾನ ಪಾಕ್ಷಿಕದ ಮಹತ್ವ ಕೂಡ ಹಾಗೆ ಸಾಮಾನ್ಯ ವಯೋಮಾನ ಆದವರು ಬೇರೆ ಬೇರೆ ಕಾರಣಗಳಿಂದ ಕಣ್ಣು ಪಾರದರ್ಶಕತೆಯನ್ನ ಕಳ್ಕೊಳ್ತದೆ ಅಂತ. ಒಂದು ಸಾರಿ ಅದನ್ನ ಅಕ್ಷಿಪಟಲ ಅಂತ ಹೇಳ್ತೀವಲ್ಲ, ಪಾರದರ್ಶಕವನ್ನ ಕಳ್ಕೊಂಡ್ರೆ ಮತ್ತೆ ಅದನ್ನ ಹೊಸದಾಗಿ ಪಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ, ಕೃತಕವಾಗಿ ಕಣ್ಣನ್ನ ತಯಾರಿಸುವುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದೇ ಒಂದೇ ಒಂದು ಸಾಧ್ಯತೆ ಇರುವುದೇನು ಅಂದ್ರೆ, ಯಾರು ದಾನವನ್ನ ಮಾಡ್ತಾರೋ ನೇತ್ರ ದಾನವನ್ನ ಮಾಡ್ತಾರೋ ಅವರಿಂದ ಪಡ್ಕೊಂಡು ನಾವು ನಮ್ಮ ಕಣ್ಣುಗಳಿಗೆ ಅಳವಡಿಸಬಹುದು. ಅದೇ ಶಾಮಣ್ಣ, ಈಗ 25 ಆಗಸ್ಟ್ ಇಂದ 8 ಸೆಪ್ಟೆಂಬರ್ ತನಕ ಈ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮ ಇದೆ ಇದರಲ್ಲಿ. ಅಂದ್ರೆ ಈ ನೇತ್ರಗಳಿಗೆ ಬೇಡಿಕೆಗಳು ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಪೂರೈಕೆ ಆಗ್ತಾ ಇಲ್ಲ ಅಂತ. ಜೀವಂತ ವ್ಯಕ್ತಿಯಿಂದ ನೇತ್ರದಾನ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಯಾವುದೋ ಒಂದು ಆಕ್ಸಿಡೆಂಟ್ ಆಯ್ತು ಅಥವಾ ಬೇರೆ ಏನೋ ಕಾರಣದಿಂದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನಂದ್ರೆ ಅವರ ಕಣ್ಣುಗಳನ್ನ ದಾನ ಮಾಡಬಹುದಷ್ಟೇ ಹೊರತು ಜೀವಂತ ಕಣ್ಣುಗಳನ್ನ ದಾನ ಮಾಡ್ಲಿಕ್ಕಿಲ್ಲ. ಮತ್ತೆ ಶಾಮಣ್ಣ, ಈ ಕೆಲವೊಬ್ರು ಈಗ ನಾವು ಅಂತೀವಿ ನಾನು ಕನ್ನಡಕ ಧರಿಸಿದ್ದೇನೆ ನಾನು ನೇತ್ರದಾನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ, ಆದ್ರೆ ನೇತ್ರದಾನ ಮಾಡಬಹುದು. ಬೇರೆ ಬೇರೆ ಕಾಯಿಲೆಗಳು ಇರ್ತವೆ, ಅಂದ್ರೆ ಕೆಲವು ನಿರ್ದಿಷ್ಟವಾದಂತಹ ಕಾಯಿಲೆಗಳು ಇದ್ರೆ ಅದು ಕಣ್ಣು ಬೇಡ ಅಂತ ಹೇಳುವವರು ಇರ್ಬೋದು, ಹೆಚ್ಚು ರಕ್ತದೊತ್ತಡ ಇರುವಂತವರು ಅಥವಾ ಏನು ಶುಗರ್ ಅಂತ ಹೇಳ್ತೀವಲ್ಲ ಅದು ಪ್ರಮಾಣ ಜಾಸ್ತಿ ಇರುವಂತವ್ರು ಅಂತದ್ದು ಕೂಡ ಕೆಲವೊಂದು ಸರಿ ಸಮಸ್ಯೆ ಆಗ್ಬಹುದು ಅಂತ. ಆಮೇಲೆ ನೇತ್ರ ದಾನ ಮಾಡಿದ್ದೀವಿ ಅಂತ ಒಂದು ಕರಾರು ಪತ್ರವನ್ನ ಸಹಿ ಮಾಡ್ಲಿಕ್ಕಿದೆ, ನೇತ್ರದಾನ ಪತ್ರ ಅಂತ. ಅದು ಮಾಡದೇ ಹೋದ್ರೆ ಯಾರು ಕೊಡಬೇಕು ಅಥವಾ ಸಮಸ್ಯೆ ಬರ್ತದೆ. ಹಾಗಾಗಿ ಜೀವಂತ ಇರುವಾಗ್ಲೇ ನಾನು ನನ್ನ ಏನು ಪ್ರಾಣ ಹೋದ ನಂತರ ಇನ್ನೊಬ್ಬರಿಗೆ ನೇತ್ರದಾನ ಮಾಡ್ತೀನಿ ಅಂತ ಕರಾರಿಗೆ ಸೈನ್ ಮಾಡಬೇಕು. ಹಾಗಿದ್ರೆ ಜೊತೆಗೆ ಮನೆಯವರಿಗೂ ಕೂಡ ವಿಷಯವನ್ನ ತಿಳಿಸಬೇಕು, ಮನೆಯವರು ಆ ಜವಾಬ್ದಾರಿಯನ್ನು ತಗೊಳ್ತಾರೆ. ಯಾಕಂದ್ರೆ ಅದು ಇಂತಿಷ್ಟೇ ಸಮಯದಲ್ಲಿ ತಗೊಂಡು ಹೋಗ್ಬೇಕು ಅಂತಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಮೃತಪಟ್ಟ ಅರ್ಧ ತಾಸು ಅಥವಾ 1 ಗಂಟೆ ಒಳಗಡೆ ಕಣ್ಣನ್ನು ಮುಚ್ಚಿರ್ಬೇಕು, ಅದಕ್ಕೆ ಏನೋ ಐಸ್ ಅಥವಾ ಏನೋ ಕೋಲ್ಡ್ ಇದನ್ನು ವಾಟರ್ನ ಹಾಕ್ಬೇಕು, ಹಾಗೆಲ್ಲ ಇರ್ತದೆ. ಆಮೇಲೆ ಯಾರು ನೇತ್ರ ಬ್ಯಾಂಕ್ ಅಂತ ಇರ್ತಾವಲ್ಲ ಅಲ್ಲಿಗೆ ನಾವು ಮಾಹಿತಿಯನ್ನು ಕೊಡ್ಬೇಕು ಅಂತ ಅವ್ರು ಬಂದು ತಗೊಂಡು ಹೋಗ್ತಾರೆ. ಎಷ್ಟೋ ಸರಿ ಮುಕ್ತಿ ಸಿಗುವುದಿಲ್ಲ ಅಂತ ಒಂದು ಅಭಿಪ್ರಾಯ ಇರ್ತದೆ, ಜೊತೆಗೆ ಕಣ್ಣು ವಿರೂಪವಾಗ್ತದೆ ಅನ್ನುವಂತ ಒಂದು ಕೆಟ್ಟ ಅಭಿಪ್ರಾಯ ಕೂಡ ಇರ್ತದೆ. ಇದೆಲ್ಲ ತಾತ್ಕಾಲಿಕ ಅಂತ. ಯಾಕಂದ್ರೆ ಶಾಮಣ್ಣ, ಈಗ ನಾವು ಸತ್ತ ಮೇಲೇನೂ ಸಹ ನೋಡಬಹುದಲ್ಲ, ಬೇರೆಯವ್ರು ನೋಡಬಹುದು. ಬದುಕೋದಕ್ಕೆ ಬಹಳಷ್ಟು ದಾರಿ ಅಂತ ಹೇಳ್ತಾರಲ್ಲ, ಸತ್ತ ಮೇಲೂ ನಮ್ಗೆ ಬಹಳಷ್ಟು ದಾರಿ ಇದೆ ಬದುಕೋದಕ್ಕೆ. ಈಗ ನೇತ್ರದಾನದ ಬಗ್ಗೆ ಎಲ್ಲ ಮಾತನಾಡಿದೀವಿ, ದಾನ ಕೊಡಬೇಕಾದವರ ಜೊತೆಗೆ ದಾನವನ್ನು ಯಾರಿಗೆ ಕೊಡಬೇಕು ಅಂತ, ನಾವು ಹಣವನ್ನ ಕೊಡಬಹುದು ಅಥವಾ ಒಬ್ಬರಿಗೆ ಆಹಾರವನ್ನ ಕೊಡಬೇಕು, ಯಾರಿಗೆ ಅದರ ಅಗತ್ಯ ಇದೆಯೋ ಅವರಿಗೆ ಕೊಡಬೇಕು ಅಂತ ಅಲ್ವಾ. ಎಷ್ಟೋ ಸಾರಿ ನಾವು ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ಯಾರ್ಯಾರಿಗೂ ಕೊಡ್ಲಿಕ್ಕೆ ಹೋಗ್ತೀವಿ, ಅದು ಅವ್ರ ನಿಜವಾಗಿ ಅಗತ್ಯವೇ ಇರುವುದಿಲ್ಲ. ಆದ್ರೆ ಬೇಕು ಅಂತ ಕೇಳ್ಕೊಂಡು ಬಂದವರಿಗೆ ನಾವು ಕೊಡೋದಕ್ಕೆ ಹೋಗುದೇ ಇಲ್ಲ, ನಮ್ಮಲ್ಲಿಲ್ಲ ಮುಂದೆ ಹೋಗಪ್ಪ ಅಂತ. ಇದು ತುಂಬಾ ಸಲ ಆಗತ್ತೆ. ಯಾಕೆ ವಿಷಯ ಬಂತು ಅಂದ್ರೆ ನಾಡಿದ್ದು 5ನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ, ಅದನ್ನೇ ನೆನಪು ಮಾಡ್ಕೊಳ್ತಾ ಇದ್ದೆ ನಾನು. ನಾವೆಲ್ಲ ಚಿಕ್ಕದಾಗಿದ್ದಾಗೆಲ್ಲ ಶಾಲೆಗೆ ಹೋಗ್ತಾ ಇದ್ವಿ ಶಿಕ್ಷಕರ ದಿನಾಚರಣೆ ಅಂತೇಳಿ, ರಾಧಾಕೃಷ್ಣನ್ ಅವ್ರನ್ನ ನೆನಪು ಮಾಡ್ತಾ ಇದ್ವಿ, ಗುಲಾಬಿ ಹೂ ತಗೊಂಡು ಹೋಗ್ತಾ ಇದ್ವಿ. ಅದ್ರೆ ಶಮಣ್ಣ, ಶಿಕ್ಷಕರ ದಿನಾಚರಣೆ ಅಂದ್ರೆ ಈ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನ ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡೋದು. ಮನೆಯಲ್ಲಿ ತಾಯಿ ಹೇಗೆ ಗುರು, ಶಾಲೆಗೆ ಹೋದ್ಮೇಲೆ ಶಿಕ್ಷಕರೇ ಗುರುಗಳು ಅಲ್ವಾ. ಸೊ ಹೆಚ್ಚಿನ ಸಮಯ ಮನೆಯಲ್ಲಿ ಇರುವುದರ ಜೊತೆ ಜೊತೆ ಒಂದು 6-8 ಗಂಟೆ ಅವಧಿ ಅವರು ಶಾಲೆಯಲ್ಲೇ ಕಳೀತಾರೆ. ಸೊ ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಕಲಿಯುವಂತಹದ್ದು ಅವರು ಶಾಲೆಯಲ್ಲಿ. ಹಾಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯ ಮಾಡ್ತಾರೆ ಅಂತ ಮಾಡಬೇಕು. ಮತ್ತೆ ಶಮಣ್ಣ, ಈಗ ನಾವು ಶಿಕ್ಷಕರು ಮಕ್ಕಳಿಗೆ ಕಲಿಸಬೇಕು ಅಂದ್ರೆ ಶಿಕ್ಷಕರು ಕೂಡ ದಿನ ದಿನ ಕಲಿತಾನೆ ಇರಬೇಕು ಅಲ್ವಾ. ಅಂದ್ರೆ ಕಲಿಕೆ ಅನ್ನೋದು ನಿರಂತರ ಅಂತ ಹೇಳ್ತಾರಲ್ಲ, ಹಾಗೆ ಅವರು ಕಲಿತಾ ಇರಬೇಕು, ಮಕ್ಕಳಿಗೂ ಅದನ್ನ ಕಲಿಸ್ತಾ ಇರ್ತಾರೆ. ಈಗ ಹೇಳೋದಂದ್ರೆ ಒಂದು ಮಗುಗೆ ಆಶೀರ್ವಾದ ಅಂತಂದ್ರೆ ಒಂದು ಗುರು ಅಂತ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತಾರೆ. ಎಷ್ಟು ನೀವು ಶಿಕ್ಷಕರಿಗೆ ಒಂದು ರೆಸ್ಪೆಕ್ಟ್ ಆಗ್ಲಿ, ಅವ್ರಿಗೆ ಒಂದ್ ಸಲ್ಲುವಂತ ಒಂದು ಗೌರವ ಆಗ್ಲಿ, ಆ ಟೈಮಲ್ಲಿ ನಾವು ಒಂದು ದಿನ ಆದ್ರೂ ಅವ್ರಿಗೆ ನೆನಪಿಸ್ಬೇಕು, ಅವ್ರಿಗೆ ನಮಸ್ಕರಿಸ್ಬೇಕು. ಅವ್ರಿಗೆ ಪ್ರತಿಯೊಂದು ದಿನ ಅವ್ರು ಕೊಟ್ಟಂತ ಒಂದು ಶಿಕ್ಷಣ ನಮ್ಮ ಜೀವನ ಪೂರ್ತಿನೂ ಸಹ ನಮ್ಗೆ ತುಂಬಾ ಉಪಯೋಗ ಬರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಸಹ ಒಬ್ಬ ಶಾಂತ ಹುಣಗುಂದ್ ಅಂತ ಹೇಳಿ ನಮ್ಮೊಬ್ರು ಕ್ಲಾಸ್ ಟೀಚರ್ ಇದ್ರು, ಅವ್ರು ಹೇಳುವಂತ ಮಾತು ಈಗ ನನಗೆ ಅದು ಒಮ್ಮೊಮ್ಮೆ ಭಾಸ ಆಗತ್ತೆ. ಹಾ, ಯಾಕಂತಂದ್ರೆ ಅವ್ರು ಹೇಳುವಂತ ಪ್ರತಿಯೊಂದು ಮಾತು ಅಂದ್ರೆ ಒಂದು ಗುರುವಿನ ಮಾತು ಒಂದು ಮಗುಗೆ ಎಷ್ಟು ಪ್ರಭಾವಶಾಲಿ ಆಗತ್ತಂತಂದ್ರೆ ಅದು ಅವ್ರು ತುಂಬಾ ಜೀವನ ಪೂರ್ತಿ ಅವರು ಅದಕ್ಕೆ ಅಳವಡಿಸ್ಕೊಳ್ತಾರೆ. ಇರ್ತಾರೆ ಅವ್ರು ಪ್ರತಿಯೊಂದಕ್ಕೂ ಒಂದು ಮಗುಗೆ ಮುಂದೆ ತರಿಸ್ಲಿಕ್ಕಂತಂದ್ರೆ ಎಷ್ಟು ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವ್ರು ಬಿಡುದಿಲ್ಲ. ಆ ಮಗು ತುಂಬಾ ಕಷ್ಟದಲ್ಲಿದ್ದಾಳೆ ಅಂದ್ರೆ ಅವಳಿಗೆ ಬರೀಲಿಕ್ಕೆ ಆಗ್ಲಿ ಓದ್ಲಿಕ್ಕೆ ಆಗ್ಲಿ ಈ ತರ ಬರ್ಲಿಕ್ಕಂತಂದ್ರೆ ಆ ಶಿಕ್ಷಕಿ ಅವಳ ಹಿಂದೆ ಬಿದ್ದು ಅವಳಿಗೆ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡುವಂತದ್ದು ಅದು ತುಂಬಾ ಮೆಚ್ಚುವಂತದ್ದು ಸರ್. ಬಹಳ ಬಹಳ ಜ್ಞಾಪಕ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಸಾಮಾನ್ಯವಾಗಿ ಹೈಸ್ಕೂಲ್ ನಂತರದ ಶಿಕ್ಷಣದಲ್ಲಿ ಏನಿರ್ತದೆ, ಯಾರು ಲೆಕ್ಚರು ಯಾರು ಅಂತ ಗೊತ್ತಿಲ್ಲ ಅಂತ, ಒಂದು 10 ವರ್ಷ ಕಳೆದ ಮೇಲೆ ಮರೆತು ಹೋಗ್ತದೆ. ಆದ್ರೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗಲ್ಲ, ಸದಾ ಕಾಲ ನಮ್ಮ ಜೊತೆ ಜೊತೆಗೆ ಅವರು ಇರ್ತಾರೆ, ಅವರ ಒಂದು ಸಂದೇಶಗಳು ನಮ್ಮ ಜೊತೆಗೆ ಇರ್ತವೆ ಅಂತ. ಅದಕ್ಕೆ ಸ್ಕೂಲ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ನೋಡಿ. ವಿದ್ಯಾರ್ಥಿ ಜೀವನವೇ ಒಂದು ಸುವರ್ಣ ಯುಗ ಅದು. ಹೌದು, ಅದು ತುಂಬಾ ಸತ್ಯ. ಈ ಶಿಕ್ಷಣ ಕಲಿಸೋದ್ರ ಜೊತೆಗೆ ಬೇರೆ ಬೇರೆ ಕೌಶಲ್ಯಗಳನ್ನು ಕಲಿಸ್ತಾರೆ ಅವರು, ಹಾಡು ಹೇಳುವುದಾಗಿರ್ಬೋದು, ಡಾನ್ಸ್ ಮಾಡುವಂತದ್ದು, ಬೇರೆ ಪ್ರತಿಭಾ ಕಾರಂಜಿ ಅಂತ ಹೇಳಿ ಭಾಷಣದ ಹಾಡು ಹೇಳಿ ಇದಕ್ಕೆಲ್ಲ ಪ್ರೇರೇಪಣೆ ನೀಡುವಂತದ್ದು ಮನೆಯಲ್ಲಿ ತಾಯಿ ಆದ್ರೆ ತಂದೆಯು ಮಾಡಬಹುದು, ಶಾಲೆಯಲ್ಲಿ ಶಿಕ್ಷಕರು ಅಂತ. ಶಿಕ್ಷಕರು ತುಂಬಾ ಆ ರೀತಿ ಮಾಡಿಸೋದ್ರಿಂದ ಕೆಲವೊಂದು ಮಕ್ಕಳು ಅವ್ರ ಪ್ರತಿಭೆ ಏನು ಅಂತ ಅಲ್ಲಿಂದೇ ಗೊತ್ತಾಗತ್ತೆ. ಈಗ ಎಷ್ಟು ಸರಿ ಇಂತಹ ಒಂದು ಹವ್ಯಾಸಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಬೇಕು ಅಂದ್ರೆ ಪಠ್ಯಕ್ರಮದಲ್ಲಿ ಹಿಂದೆ ಬೀಳ್ತಾರಂತ ಒಂದು ಪೋಷಕರಿಗೆ ಒಂದು ಭಯ ಇರ್ತದೆ. ಆದ್ರೆ ಹಾಗಾಗೋದಿಲ್ಲ ಅಂತ, ಯಾಕಂದ್ರೆ ಅವರು ಸಮಯದ ಒಂದು ಪರಿಪಾಲನೆ ಮಾಡುವಂತಹದ್ದು, ಸಮಯದ ಒಂದು ಹೊಂದಾಣಿಕೆ ಮಾಡುವುದು ಇದೆಯಲ್ಲ, ಬಹಳ ಚೆನ್ನಾಗಿ ಮಾಡ್ತಾರೆ ಅವರು. ಕೆಲವೊಂದು ಮಕ್ಕಳಿಗೆ ಸ್ಟೇಜ್ ಮುಂದೆ ಹೋಗಿ ಕಾರ್ಯಕ್ರಮ ನೀಡುವಂತದ್ದು ಅವ್ರಿಗೆ ಅಷ್ಟು ಧೈರ್ಯ ಬರ್ತಿರಲಿಲ್ಲ. ಆ ಟೈಮಲ್ಲಿ ಶಿಕ್ಷಕರು ಅವರಿಗೆ ಧೈರ್ಯ ತುಂಬುವುದಂತಾಗ್ಲಿ, ಅವ್ರಿಗೆ ಮುಂದೆ ತರುವುದಂತಾಗ್ಲಿ, ಇವೆಲ್ಲ ಕೆಲಸ ನಮ್ಮ ಗುರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನು ಹೇಳ್ತೀನಿ ನಾನು, ಪ್ರಾಥಮಿಕ ಶಾಲೆಯಲ್ಲಿ ಭಾಷಣ ಮಾಡಬೇಕಿದ್ರೆ 3 ದಿವಸ ಭಾಷಣ ಕೊಟ್ರೆ 30 ನಿಮಿಷದ ಹಾಗೆ ಕಾಣುತ್ತಾ ಇತ್ತು. ಹೆದರಿಕೆ ಹೆದರಿಕೆ ಅಂತಲ್ಲ, ಅಲ್ಲಿ ನಿಂತುಕೊಂಡು ಮರ್ತು ಮರ್ತು. ಮತ್ತೆ ಶಮಣ, ಒಂದು ಏನೋ ಒಂದು ಪಾಠ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಹೇಳಿದ್ರೆ ಅದು ಮಕ್ಕಳ ತಲೆಗೆ ಅಷ್ಟು ಹೋಗುದಿಲ್ಲ. ಆದ್ರೆ ಏನೋ ಒಂದು ಡಾನ್ಸ್ ಮೂಲಕನೋ ಹಾಡು ಹೇಳೋದ್ರ ಮೂಲಕನೋ ಹೇಳ್ದಾವಾಗ ಅದು ಅವ್ರ ತಲೆಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಂತದ್ದು ಕೆಲವೊಂದು ಅವರು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಮಾಡ್ತಾರೆ ಪ್ರಾಥಮಿಕ ಶಾಲೆಯಲ್ಲಿ. ನಲಿ ಕಲಿ ಅಂತ ಒಂದು ಕ್ರಮ ಇದೆ, ಅಂದ್ರೆ ಡಾನ್ಸ್ ಮೂಲಕ ಅಥವಾ ಭಾವ ಅಭಿನಯದ ಮೂಲಕ ಪಾಠವನ್ನ ಹೇಳುವಂತಹದ್ದು ಅಂತ. ನಾವು ಎಷ್ಟೋ ಸರಿ ಹೇಳ್ತೀವಲ್ಲ, ಬರೀ ಚಾಕ್ ಮಿಸ್ ಅಲ್ಲಿ ಬರೆದ್ರೆ ಏನು ಆಗೋದಿಲ್ಲ ಅಂತ. ಹಾಗೆ ಇದು ಗುಂಪು ಚರ್ಚೆ ಆಗ್ಬಹುದು, ಡ್ಯಾನ್ಸ್ ಮಾಡುವುದು ಇರ್ಬೋದು, ಅಥವಾ ಬೇರೆ ಬೇರೆ ಚಾರ್ಟ್ ಅನ್ನು ಮಾಡುವಂತದ್ದು ಇರ್ಬೋದು, ಮಾಡೆಲ್ ಅನ್ನು ಮಾಡುವಂತದ್ದು ಇರ್ಬೋದು, ಈ ಮೂಲಕವೂ ಕೂಡ ಕಲಿಕೆ ಸಾಧ್ಯವಾಗ್ತದೆ ಅಂತ. ಇತ್ತೀಚಿನ ದಿವಸಗಳಲ್ಲಿ ಮೊಬೈಲ್ ಬಂದಿದೆ, ಇಂಟರ್ನೆಟ್ ಬಂದಿದೆ, ಎಲ್ಲ ಬಂದಿದೆ, ಅದರ ಮೂಲಕವೂ ಕೂಡ ಕಲಿಕೆ ಸಾಧ್ಯವಾಗಿದೆ. ಬಳಸೋದನ್ನು ಕೂಡ ಶಿಕ್ಷಕರನ್ನೇ ಕಲಿಬೇಕಲ್ಲ ಶಮಣ್ಣ. ಸೋನಿಯಾಕೇನೋ ಮನೆಯಿಂದ ಅರ್ಜೆಂಟ್ ಏನೋ ಫೋನ್ ಕಾಲ್ ಬರ್ತಾ ಇದೆ ಅಂತ ಕಾಣ್ತಿದೆ. ಇಲ್ಲ ಇಲ್ಲ, ಈಗ ಟೀ ಟೈಮ್ ಆಗಿದೆಲ್ಲ, ಒಂದ್ ಸ್ವಲ್ಪ ಟೀ ತಗೊಳ್ಳೋಣ ಅಂತ ಹೇಳಿ ಬ್ರೇಕ್ ಹಾಕೋಣ ಅಂತ ನಂದು. ಸರಿ, ಹಾಗಿದ್ರೆ ಶಮಣ್ಣ, ಮನುಷ್ಯನಿಗೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅನ್ನೋದು ಮುಖ್ಯ. ಮುಖ್ಯ ಮುಖ್ಯ. ಸರಿ, ಒಂದು ಟೀ ಕುಡಿದ್ ಬರೋಣ. ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೋನಿಯಾ ಗಾಂವ್ಕರ್ ಹಾಗೂ ರೂಪಾ ಗೌಡ. ಈಗ ಕೇಳಿ ಕೃಷಿ ಮಾಹಿತಿ. ಭತ್ತದಲ್ಲಿ ಹಲವಾರು ಪ್ರಮುಖ ಕೀಟಗಳು ರೋಗಗಳು ಕಾಣಿಸಿಕೊಳ್ಳುತ್ತವೆ. ಪ್ರಮುಖವಾದ ಕೀಟಗಳು ಹಳದಿ ಕಾಂಡ ಕೊರಕ, ಗರಿಮಡಿಸುವ ಎಲೆ ಸುರುಳಿ ಹುಳು, ಕೊಳವೆ ಹುಳು, ಕಣೆ ಹುಳು, ಕಂದು ಜಿಗಿ ಹುಳು, ಬಿಳಿ ಬೆನ್ನಿನ ಜಿಗಿ ಹುಳು, ತೆನೆ ತೆಗಣಿ ಹಾಗೂ ರೋಗಗಳಲ್ಲಿ ಬೆಂಕಿ ರೋಗ, ಕಂದು ಎಲೆ ಚುಕ್ಕೆ ರೋಗ, ಹಸಿರು ಕಾಡಿಗೆ ರೋಗ, ತೆನೆ ಕವಚ ಕೊಳೆ ರೋಗ, ಊದುಬತ್ತಿ ರೋಗ, ದುಂಡಾಣು ಅಂಗಮಾರಿ ರೋಗ, ಹೀಗೆ ಬಹಳಷ್ಟು ರೋಗಗಳು ಭತ್ತದ ಬೆಳೆಗೆ ದಾಳಿಯನ್ನು ಮಾಡಿ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಇಳುವರಿಯು ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಈ ರೋಗ ಮತ್ತು ಕೀಟಗಳಿಗೆ ಪರಿಸರ ಸ್ನೇಹಿ ಪೀಡೆ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯ. ಆಳವಾಗಿ ಮಾಗಿ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿ ಹುದುಗಿರುವ ಕೋಶಾವಸ್ಥೆಯಲ್ಲಿರುವ ಹಳದಿ ಕಾಂಡ ಕೊರಕ ಮತ್ತು ತೆನೆ ಕತ್ತರಿಸುವ ಹುಳುಗಳನ್ನು ನಾಶಪಡಿಸಬಹುದು. ಬದುಗಳನ್ನು ಸ್ವಚ್ಛಗೊಳಿಸುವುದರಿಂದ ಥ್ರಿಪ್ಸ್, ಕಣೆ ನೊಣ, ಮುಳ್ಳು ಚಿಪ್ಪಿನ ದುಂಬಿ, ಕೊಳವೆ ಹುಳು, ಹಸಿರು ಜಿಗಿ ಹುಳು ಮತ್ತು ಬೆಂಕಿ ರೋಗದ ಆಶ್ರಯ ಗಿಡಗಳನ್ನು ನಾಶಪಡಿಸಿದಂತಾಗತ್ತೆ. ಮತ್ತು ಫೆಬ್ರವರಿ ತಿಂಗಳಲ್ಲಿ ಬದು ಕೊಚ್ಚುವುದರಿಂದ ಮಿಡತೆಯ ಹಾವಳಿಯನ್ನು ಕೂಡ ತಡೆಗಟ್ಟಬಹುದು. ಹಿಂದಿನ ಬೆಳೆಯಲ್ಲಿ ಕಾಂಡ ಕೊರೆಯುವ ಬಾಧೆ ಹೆಚ್ಚಾದಲ್ಲಿ ಬೆಳೆ ಕಟಾವು ಮಾಡುವಾಗ ಪೈರನ್ನು ಭೂಮಿಯ ಮಟ್ಟಕ್ಕೆ ಕೊಯ್ಲು ಮಾಡುವುದು, ಇದರಿಂದ ಕುಳೆಗಳಲ್ಲಿ ಉಳಿದು ವೃದ್ಧಿಯಾಗುವ ಕಾಂಡ ಕೊರೆಯುವ ಕೀಟದ ಕೋಶಗಳು ನಾಶವಾಗುತ್ತೆ. ಬೆಳೆ ಮತ್ತು ತಳಿಗಳ ಪರಿವರ್ತನೆಯಿಂದ ಕಾಂಡ ಕೊರಕ ಮತ್ತು ಕಂದು ಜಿಗಿ ಹುಳುಗಳನ್ನು ನಿರ್ವಹಣೆ ಮಾಡಬಹುದು. ನಾಟಿಗೆ ಮುನ್ನ ಸಸಿಗಳ ತುದಿಗರಿಯನ್ನ ಕತ್ತರಿಸೋದ್ರಿಂದ ಕಾಂಡ ಕೊರಕದ ಮೊಟ್ಟೆ ಮತ್ತು ಥ್ರಿಪ್ಸ್ಗಳ ಹಾವಳಿಯನ್ನ ತಡೆಗಟ್ಟಬಹುದು. ನಾಟಿ ಪೂರ್ವದಲ್ಲಿ ಸಸಿಗಳ ಬೇರುಗಳನ್ನ 1 ಲೀಟರ್ ನೀರಿನಲ್ಲಿ ಸೇರಿಸಿದ 4 ಗ್ರಾಂ ಸುಡೋಮೊನಾಸ್ ಫ್ಲೋರೋಸೆನ್ಸ್ ದ್ರಾವಣದಲ್ಲಿ ಉಪಚರಿಸಿ ನಾಟಿ ಮಾಡೋದು ಸೂಕ್ತ. ದುಂಡಾಣು ಎಲೆ ಅಂಗಮಾರಿ ರೋಗ ಬಾಧಿತ ಮಡಿಯಿಂದ ಇತರೆ ಮಡಿಗಳಿಗೆ ನೀರನ್ನು ಹಾಯಿಸಬಾರದು. ಕಂದು ಜಿಗಿ ಹುಳು ಪೀಡಿತ ಪ್ರದೇಶಗಳಲ್ಲಿ ಪ್ರತಿ 8-10 ಅಡಿ ಅಂತರದಲ್ಲಿ 1 ಸಾಲು ನಾಟಿ ಮಾಡದೆ ಖಾಲಿ ಬಿಡೋದು ಅಥವಾ 16 ಅಂಗುಲ ಅಂತರ ಜಾಗ ಬಿಟ್ಟು ನಾಟಿ ಮಾಡೋದ್ರಿಂದ ಕಂದು ಜಿಗಿ ಹುಳುಗಳ ವೃದ್ಧಿಯನ್ನ ಕಡಿಮೆ ಮಾಡಬಹುದು. ಪೈರಿನ ಮೇಲೆ ಎರಡೂ ಬದಿಯಿಂದ ಹಗ್ಗ ಹಾಯಿಸೋದ್ರಿಂದ ಕೂಡ ಕೊಳವೆ ಹುಳುವಿನ ಹಾನಿಯನ್ನ ತಡೆಗಟ್ಟಬಹುದು. ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಸಾರಜನಕವನ್ನ ಕೊಡೋದ್ರಿಂದ ಹಳದಿ ಕಾಂಡ ಕೊರಕ, ಕಂದು ಜಿಗಿ ಹುಳು, ಬೆಂಕಿ ರೋಗ ಮತ್ತು ದುಂಡಾಣು ಎಲೆ ಅಂಗಮಾರಿ ರೋಗಗಳನ್ನು ನಿರ್ವಹಣೆ ಮಾಡಬಹುದು. ಕಾಂಡ ಕೊರಕದ ಹತೋಟಿಗೆ ಪ್ರತಿ ಎಕರೆಗೆ 8 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ದ್ವೀಪದ ಬಲೆಗಳನ್ನು ಬಳಸಿ ಪೀಡೆಗಳನ್ನು ಆಕರ್ಷಿಸಿ ಕೊಂದು ಹಾಕಬೇಕು. ಹಳದಿ ಕಾಂಡ ಕೊರಕಕ್ಕೆ ಮೊಟ್ಟೆಗಳ ಪರಾವಲಂಬಿಗಳಾದ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳ ಮೊಟ್ಟೆ ಕಾರ್ಡುಗಳನ್ನು ನಾಟಿ ಮಾಡಿದ 1 ತಿಂಗಳಿನಿಂದ ಪ್ರತಿ ವಾರ ಪ್ರತಿ ಹೆಕ್ಟೇರಿಗೆ 25,000 5 ವಾರಗಳ ಕಾಲ ಬಿಡೋದ್ರಿಂದ ಹಳದಿ ಕಾಂಡ ಕೊರಕದ ಹಾವಳಿಯನ್ನ ಕಡಿಮೆ ಮಾಡಬಹುದು. ಕಣೆ ಹುಳುವಿನ ನಿಯಂತ್ರಣಕ್ಕೆ ಪರೋಪಜೀವಿಯಾದ ಪ್ಲಾಟಿಗ್ಯಾಸ್ಟರ್ ಬಳಸಬಹುದು. ಸೈನಿಕ ಹುಳುಗಳ ಹತೋಟಿಗೆ ಬಾತುಕೋಳಿಗಳನ್ನ ಉಪಯೋಗಿಸಬೇಕು. ನೀರು ಬಸಿಗಟ್ಟಿ ಹೆಚ್ಚು ತೇವ ಇರದಂತೆ ಮಾಡಿದ್ದಲ್ಲಿ ಕಂದು ಜಿಗಿ ಹುಳುಗಳ ಸಂಖ್ಯಾಭಿವೃದ್ಧಿ ಕಡಿಮೆ ಮಾಡಿದ ಹಾಗಾಗತ್ತೆ. 2 ಗ್ರಾಂ ಮೆಟಾರೈಸಿಯಂ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸೋದ್ರಿಂದ ಜಿಗಿ ಹುಳುವನ್ನ ಹತೋಟಿ ಮಾಡಬಹುದು. ನೊಮೋರಿಯಾ ಶಿಲೀಂಧ್ರ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಸೇರಿಸಿ ಸಿಂಪಡಣೆ ಮಾಡಬೇಕು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಾರಜನಕದ ಬಳಕೆ ಮಾಡೋದ್ರಿಂದ ಬೆಂಕಿ ರೋಗವನ್ನ ನಿರ್ವಹಣೆ ಮಾಡಬಹುದು. ಸುಡೋಮೊನಾಸ್ ಕ್ಲೋರೋಸೆನ್ಸ್ ಅನ್ನು 10 ಮಿಲಿ ಪ್ರತಿ ಕಿಲೋ ಬೀಜಕ್ಕೆ ಉಪಚರಿಸೋದ್ರಿಂದ ಬೆಂಕಿ ರೋಗ, ತೆನೆ ಕವಚ ಕೊಳೆ ರೋಗ ಹಾಗೂ ಎಲೆ ಕವಚ ಕೊಳೆ ರೋಗವನ್ನು ನಿಯಂತ್ರಿಸಬಹುದು. ಸುಡೋಮೊನಾಸ್ ಕ್ಲೋರೋಸೆನ್ಸ್ 5 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಹಸಿರು ಕಾಡಿಗೆ ರೋಗದ ನಿರ್ವಹಣೆಗಾಗಿ ಬೀಜಗಳನ್ನು ಸುಮಾರು 55 ಡಿಗ್ರಿ ಸೆಂಟಿಗ್ರೇಡ್ ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿ ಒಣಗಿಸಿ ಬಿತ್ತಬೇಕು. ಹಸಿರು ಕಾಡಿಗೆ ರೋಗ ಬಾಧಿತ ತೆನೆಗಳನ್ನು ತೆಗೆದು ಸುಟ್ಟು ಹಾಕಬೇಕು ಮತ್ತು ರೋಗ ನಿರೋಧಕ ತಳಿ IIT 7564 ಬಳಕೆ ಮಾಡಬೇಕು. ಪ್ರತಿ ವರ್ಷ ಬೆಂಕಿ ರೋಗ ಬರುವ ಪ್ರದೇಶದಲ್ಲಿ ಶಿಫಾರಸು ಮಾಡಿದ ರೋಗ ನಿರೋಧಕ ತಳಿಗಳನ್ನು ಉಪಯೋಗಿಸಬೇಕು. ಕಣೆ ನೊಣಕ್ಕೆ ಕೀಟ ನಿರೋಧಕ ಶಕ್ತಿಯುಳ್ಳ ವಿಕ್ರಮ ಮತ್ತು GMR6 ತಳಿಗಳನ್ನು ಬೆಳೆಸಬೇಕು. ಮೀನುಗಾರಿಕೆ ಇಲಾಖೆಯ ವತಿಯಿಂದ ಜಿಲ್ಲಾ ಪಂಚಾಯಿತಿ, ರಾಜ್ಯ ವಲಯ ಹಾಗೂ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ವಿವಿಧ ಘಟಕಗಳಿಗೆ ಸಹಾಯಧನಕ್ಕಾಗಿ ಅರ್ಹ ಮೀನುಗಾರರಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಜಿಲ್ಲಾ ಪಂಚಾಯಿತಿ ಯೋಜನೆಯಡಿ ಮತ್ಸ್ಯವಾಹಿನಿ ಯೋಜನೆಯಡಿ 4 ಚಕ್ರ, ತ್ರಿಚಕ್ರ, ದ್ವಿಚಕ್ರ ವಾಹನ ಹಾಗೂ ಮೀನುಗಾರಿಕೆ ಬಲೆ ಖರೀದಿಗೆ ಸಹಾಯಧನ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀನುಗಾರರಿಗೆ ಮೀನುಗಾರಿಕೆ ಸಲಕರಣೆಯ ಕಿಟ್ ವಿತರಣೆ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ರಾಜ್ಯ ವಲಯದ ಯೋಜನೆಯಡಿ ಮೀನುಗಾರರಿಗೆ ಜೀವರಕ್ಷಕ ಸಾಧನ, ಸಿಗಡಿ ಮತ್ತು ಪಂಜರ ಮೀನು ಕೃಷಿ, ಮೀನುಗಾರರಿಗೆ ಮತ್ಸ್ಯಾಶ್ರಯ ಯೋಜನೆಯಡಿ ಮನೆ ಕಟ್ಟಲು ಸಹಾಯಧನವನ್ನ ನೀಡಲಾಗ್ತಾ ಇದೆ. ಆಸಕ್ತ ಮೀನುಗಾರರು ಆಗಸ್ಟ್ 30ರೊಳಗಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಬಹುದು. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭತ್ತ ಮತ್ತು ಕಬ್ಬು ಕೃಷಿ ಅನುಭವ ಕುರಿತು ಯಲ್ಲಾಪುರ ಮುಂಚಗಿರಿಯ ಸುಬ್ಬಾಯ ಭಾಸ್ಕರ್ ಹೆಗಡೆ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ನಂತರ ಕೃಷಿ ಮಾಹಿತಿ ಹಾಗೂ ಲಕ್ಷ್ಮೀ ಸುಬ್ರಾ ಹೆಗಡೆ ಹಾಗೂ ಅನುಷಾ ಅವರಿಂದ ಸಂಪ್ರದಾಯದ ಪದಗಳನ್ನು ನಾಳಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಕೇಂದ್ರ ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ತಿ ಸಾಥ್. ಅಪಾಯಕಾರಿ ಅಂಶಗಳು, ಭೀಮರು ಮತ್ತು ಶತ್ರುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಮುಚ್ಚಲು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಜುಲಿನಿ ಮತ್ತು ಸಂಗಡದಿಂದ ಸಂಸ್ಕಾರ ಗೀತೆಗಳನ್ನು ಕೇಳೋಣ. ಐ ಲಾಂಗ್ ಸೋ ಸಾಂಕೋನ್ ಪಾವಲೋ ಮಾಡ್ವತ್ ಮಾಡ್ವಾ ಆರತ ಕರ ಗೋ ಬೇಗಿ, ಆರತ ಕರ ಗೋ ಬೇಗಿ, ಆರತ ಕರ ಗೋ ಬೇಗಿ ಅನಿ ಗರ್ಚ ಗರ್ಚ ಯಜಮಾನ್ ಬಾಯ್ ಗೋ ಅನಿ ಗರ್ಚ ಗರ್ಚ ಯಜಮಾನ್ ಬಾಯ್ ಗೋ ಐ ಲಾಂಗ್ ಸೋ ಸಾಂಕೋನ್ ಪಾವಲೋ ಆಂಬ್ಯಾಂಬ್ಯಾಂ ದಿವಟಿ ಲೈ ಗೋ ಕಾಂಬ್ಯಾ, ದಿವಟಿ ಲೈ ಗೋ ಕಾಂಬ್ಯಾ, ದಿವಟಿ ಲೈ ಗೋ ಕಾಂಬ್ಯಾ ಅನಿ ಗರ್ಚ ಘರ್ಚ ಯಜಮಾನ್ ಬಾಯ್ ಗೋ ಅನಿ ಗರ್ಚ ಘರ್ घरचा यजमान बाई गो नौरानी हो को खेले माड को ल्यानी ल्यानी ताका बांधले सर पोल्यानी बांधले सर पोल्यानी बांधले सर पोल्यानी आणि काढा काढा इगरानी आणि काढा काढा इगरानी एल्ला पूर्चा पेटे इक्र्याकलायली लोसून लोसून आणि अठरा वर्षा पोसून आता दुबे दिले लोटून आता दुबे दिले लोटून मोठ भर केस हात भर येणे आता वैताय काय गो बहिणी वैताय काय गो बहिणी वैताय काय गो बहिणी आणि माझ्या वांगडनी आणि माझ्या वांगडनी पावो केवचे केलो पेंकात माझे धरले धरले आता वैताय काय गो बहिणी वैताय काय गो बहिणी वैताय काय गो बहिणी आणि माझ्या वांगडनी आणि माझ्या वांगडनी दारात आलो आंबो सोला बडईलो इलो आणि सुकान वाढईलो सुकान वाढईलो सुकान वाढईलो आणि होकल बाय गो आमची आणि होकल बाय गो आमची गोवा बोयच्या वाटे मजरे सके लोकवळ कवळ आणि सरगार जाता थवळ्यो सरगार जाता थवळ्यो सरगार जाता थवळ्यो आणि होकले आजो नाही गो तुझो आणि होकले आजो नाही गो तुझो गोवा बोयच्या वाटे कावळ्यां धरली सावळी सावळी आणि सरगार जाता थवळ्यो सरगार जाता थवळ्यो सरगार जाता थवळ्यो आणि होकले आजी नाही गो तुझो आणि होकले आजी नाही गो तुझो बत्तीस दाताची फणी जावळाय केसाची येणी येणी आता वैताय काय गो बहिणी वैताय काय गो बहिणी वैताय काय गो बहिणी आणि माझ्या वांगडनी ಆನಿ ಮಾಜಾ ವಾಂಗಡನಿ ಆಮಿ ಆಮಿ ಹಡ್ಲೆ ನಾಲು ದವರ್ ದವರಲೆ ಧರ್ನಿ ಆಮಿ ಆಮಿ ಹಡ್ಲೆ ನಾಲು ದವರ್ ದವರಲೆ ಧರ್ನಿ ಘರ್ಚಾ ಘರ್ಚಾ ಯಜಮಾನ್ ಘರ್ನಿ ನಾಲಕ್ ನಾಲಕ್ ಬೇಸಾವ್ ದೇವ್ಚಾ ಘರ್ಚಾ ಘರ್ಚಾ ಯಜಮಾನ್ ಘರ್ನಿ ನಾಲಕ್ ನಾಲಕ್ ಬೇಸಾವ್ ದೇವ್ಚಾ ಪೋಡಿ ಪೋಡಿ ಐಲೋ ನಾಲು ಅನಿ ಕಾಡಿ ಕಾಡಿ ಐಲೋ ರೋಸು ಪೋಡಿ ಪೋಡಿ ಐಲೋ ನಾಲು ಅನಿ ಕಾಡಿ ಕಾಡಿ ಐಲೋ ರೋಸು ಆಮಿ ಆಮಿ ಹಡ್ಲೆ ನಾಲು ಅನಿ ನೆಂಟ್ಯಾ ನೆಂಟ್ಯಾನೆ ನಾರಾಣಿ ಆಮಿ ಆಮಿ ಹಡ್ಲೆ ನಾಲು ಅನಿ ನೆಂಟ್ಯಾ ನೆಂಟ್ಯಾನೆ ನಾರಾಣಿ ಜಾಂಟ್ಯಾ ಜಾಂಟ್ಯಾ ಸವಾಸಿನಿ ಅನಿ ರೋಸ ಕ್ರೋಸಾಗ ಬೇಸಾವ್ ದೀವ್ಚೆ ಜಾಂಟ್ಯಾ ಜಾಂಟ್ಯಾ ಸವಾಸಿನಿ ಅನಿ ರೋಸ ಕ್ರೋಸಾಗ ಬೇಸಾವ್ ದೀವ್ಚೆ ಈ ವಾಯನಿ ತೋಮಿ ತರಿ ಬೋಲ ಅನಿ ತೋಮಿ ತರಿ ಬೋಲ ಪೈಲೋ ತೋರೋಸು ಲಾವಾತೆಂಚಾಲ್ ಮಜಲ್ ಮಚನಾವಾನ್ ಪೈಲೋ ತೋರೋಸು ಲಾವಾತೆಂಚಾಲ್ ಮಜಲ್ ಮಚನಾವಾನ್ ಪೈಲೋ ತೋರೋಸು ಈ ವಾಯನಿ ತೋಮಿ ತರಿ ಬೋಲ ಅನಿ ತೋಮಿ ತರಿ ಬೋಲ ಪೈಲೋ ತೋರೋಸು ಲಾವಾತೆಂಚಾ ದೇವ ಧರ್ಮ ಚನಾವಾನ್ ಪೈಲೋ ತೋರೋಸು ಲಾವಾತೆಂಚಾ ದೇವ ಧರ್ಮ ಚನಾವಾನ್ ಪೈಲೋ ತೋರೋಸು ಈ ವಾಯನಿ ತೋಮಿ ತರಿ ಬೋಲ ಅನಿ ತೋಮಿ ತರಿ ಬೋಲ ಪೈಲೋ ತೋರೋಸು ಲಾವಾತೆಂಚಾ ಜಿಚನಾವಾನ್ ಪೈಲೋ ತೋರೋಸು ಲಾವಾತೆಂಚಾ ಜಿಚನಾವಾನ್ ಪೈಲೋ ತೋರೋಸು ಈ ವಾಯನಿ ತೋಮಿ ತರಿ ಬೋಲ ಅನಿ ತೋಮಿ ತರಿ ಬೋಲ ಪೈಲೋ ತೋರೋಸು ಲಾವಾತೆಂಚಾ ವೈಭಪಚನಾವಾನ್ ಪೈಲೋ ತೋರೋಸು ಲಾವಾತೆಂಚಾ ವೈಭಪಚನಾವಾನ್ ಪೈಲೋ ತೋರೋಸು ಕಾನ ಕಾನ ತಾಳಿಯೇರ್ತೇನು ಕಪ್ಲಾರ್ ಕಪ್ಲಾರ್ ಕಾಡ ಕೂರಿ ಕಾನ ಕಾನ ತಾಳಿಯೇರ್ತೇನು ಕಪ್ಲಾರ್ ಕಪ್ಲಾರ್ ಕಾಡ ಕೂರಿ ಏತಾ ಏತಾ ಸಾಂಜು ಜಕೀರಿ ಸ್ತ್ರೋಸ ಕುರ್ಸ ಬೇಸಾವ್ ದೀಂಚಾ ಏತಾ ಏತಾ ಸಾಂಜು ಜಕೀರಿ ಸ್ತ್ರೋಸ ಕುರ್ಸ ಬೇಸಾವ್ ದೀ ಗಾಡಿ ಗಾಡಿ ಗಡ ಗಡ ಜಾತ ಅನಿ ಯೋಗೋ ಯೋಗೋ ಕೋನಯೇತ ಗಾಡಿ ಗಾಡಿ ಗಡ ಗಡ ಜಾತ ಅನಿ ಯೋಗೋ ಯೋಗೋ ಕೋನಯೇತ ಅಂಕಾರ ಅಂಕಾರ ಮರಿ ಮಾಯೇತ ಅನಿ ರೋಸ ಕ್ರೋಸ ಬೇಸಾವ್ ದೀವ್ಚಾ ಅಂಕಾರ ಅಂಕಾರ ಮರಿ ಮಾಯೇತ ಅನಿ ರೋಸ ಕ್ರೋಸ ಬೇಸಾವ್ ದೀವ್ಚಾ ಗಾಡಿ ಗಾಡಿ ಗಡ ಗಡ ಸಾತ ಅನಿ ಯೋಗೋ ಯೋಗೋ ಕೋಣ ಏತ ಗಾಡಿ ಗಾಡಿ ಗಡ ಗಡ ಸಾತ ಅನಿ ಯೋಗೋ ಯೋಗೋ ಕೋನೋ ಏತ ಮಿಲಗ್ರೀನ್ ಮಿಲಗ್ರೀನ್ ಸೈಬಿನೇತ ಅನಿ ರೋಸಾಗ್ ರೋಸಾಗ್ ಬೇಸಾಂಗ್ ದೀವ್ಚ ಮಿಲಗ್ರೀನ್ ಮಿಲಗ್ರೀನ್ ಸೈಬಿನೇತ ಅನಿ ರೋಸಾಗ್ ರೋಸಾಗ್ ಬೇಸಾಂಗ್ ದೀವ್ಚ ಗಾಡಿ ಗಾಡಿ ಗಡ ಗಡ ಸಾತ ಅನಿ ಯೋಗೋ ಯೋಗೋ ಕೋನ ಏತ ಗಾಡಿ ಗಾಡಿ ಗಡ ಗಡ ಸಾತ ಅನಿ ಯೋಗೋ ಯೋಗೋ ಕೋನ ಏತ ಕಾರ್ಮೇಲ್ ಕಾರ್ಮೇಲ್ ಸೈಬಿನ್ ಏತ ಅನಿ